ಇದೇ ಕಾರಣಕ್ಕಾಗಿ ಕಾಫಿ ಬೋರ್ಡ್ ಈ ಒಂದು ಮೆಕ್ಯಾನಿಕಲ್ ಡ್ರೈಯರ್ಸ್ ಅಥವಾ ಸೋಲಾರ್ ಟನಲ್ ಡ್ರೈಯರ್ಸ್ ಆಗಿರ್ಬೋದು ಅಥವಾ ಇಕೋ ಪಲ್ಪರ್ಸ್ ಆಗಿರ್ಬೋದು ಈ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳಲಿಕ್ಕೆ ಕಾಫಿ ಬೋರ್ಡ್ ಇಂದ ಈಗ ಸಬ್ಸಿಡಿಯನ್ನು ಸಹ ಈ ವರ್ಷದಿಂದ ಕೊಡ್ತಾ ಇದೆ. ಈಗ ನೀವು ವರ್ಟಿಕಲ್ ಡ್ರಮ್ ಪಲ್ಪರ್ ಅಂತ ಹೇಳಿದ್ರಿ, ಮತ್ತೆ ಹ್ಯಾಂಡ್ ಆಪರೇಟೆಡ್ ಪಲ್ಪರ್ ಸಣ್ಣ ಬೆಳೆಗಾರರಿಗೆ ಅಂತ ಹೇಳಿರಿ, ಮತ್ತೆ ಎಕೋ ಪಲ್ಪರ್ ಅಂತ ಕೂಡ ಹೇಳಿದ್ರಿ, ಇವುಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕಾಗಬಹುದು ಅಂತೀರಿ? ಈಗ ನಾನು ಎಕೋ ಪಲ್ಪರ್ ಅಂತ ಕಾನ್ಸೆಪ್ಟ್ ಹೇಳಿದೆ ನಿಮಗೆ. ಮುಂಚೆ ಎಲ್ಲ ಈಗ ಕನ್ವೆನ್ಷನಲ್ ಪಲ್ಪರ್ಸ್ ಅಂತ ಹೇಳಿತ್ತು, ಅಲ್ಲೆಲ್ಲ ಏನಾಗ್ತಿತ್ತು, ಒಂದು ಕೆಜಿ ಹಣ್ಣಿಗೆ ಸಾಧಾರಣವಾಗಿ 5-6 liters ನೀರು ಉಪಯೋಗಿಸ್ತಾ ಇದ್ವಿ. ಈಗ ಇಕೋ ಪಲ್ಪರ್ ಅಂತ ಕಾನ್ಸೆಪ್ಟ್ ಬಂದ್ಮೇಲೆ ಅದೇನಾಗಿದೆ, ಅರೇಬಿಕಾಗೆ ಅಂತ ತಗೊಂಡಾಗ ಒಂದು ಕೆಜಿ ಹಣ್ಣಿಗೆ 1 liter ಕಡಿಮೆ ನೀರು ಸಾಕಾಗ್ತದೆ. ಅದೇ ರೋಬಸ್ಟಾದಲ್ಲಿ ತಗೊಂಡಾಗ ನಮ್ಗೆ 1-1.5 liters ನೀರು ಸಾಕಾಗ್ತದೆ ಒಂದು ಕೆಜಿ ಹಣ್ಣನ್ನ ಸಂಸ್ಕರಿಸಬೇಕಾದ್ರೆ. ಅಂದ್ರೆ ನಮಗೆ ಇಲ್ಲಿ ಆಲ್ಮೋಸ್ಟ್ ನಿಲ್ ಅಂದ್ರೆ ನಾವು ಮುಂಚೆ ಕಂಪೇರ್ ಮಾಡೋದಾದ್ರೆ ಮುಂಚೆ 5-6 liters ಅಂತ ನೋಡಿದಾಗ ಇಲ್ಲಿ ನಮ್ಗೆ ಆಲ್ಮೋಸ್ಟ್ 90% ನೀರನ್ನು ಉಳಿತಾಯ ಮಾಡಬಹುದು. ಎಕೋ ಪಲ್ಪರ್ ಅನ್ನ ಬಳಸೋದು ಒಳ್ಳೇದು ಅಂತೀರಿ? ಹೌದೌದು, ಕಾಫಿ ಬೋರ್ಡ್ ಈಗ ಅದಕ್ಕೆ ಸಬ್ಸಿಡಿನೂ ಸಹ ಪ್ರೊವೈಡ್ ಮಾಡ್ತಾ ಇದೆ. ಇನ್ನೊಂದು ವಿಧಾನ ಅಂತಂದ್ರೆ ಈಗ ಈ ಒಣಗಿಸುವಂತದ್ದು ಹಣ್ಣುಗಳನ್ನ, ಅದನ್ನ ಹೇಗೆ ಮಾಡ್ಕೋಬೇಕಾಗತ್ತೆ? ಯೂಶಲಿ ಅದು ಹಣ್ಣನ್ನ ಕೊಯ್ದ ನಂತರ ಮತ್ತೆ ಅದೇ ರೀತಿ ಅದನ್ನ ವಿಂಗಡಣೆ ಮಾಡಿ ಅದನ್ನ ನಾವು ಒಣಗಿಸಬೇಕಾದ್ರೆ ಸಾಧಾರಣವಾಗಿ ಬಿಸಿಲಲ್ಲೇ ಒಣಗಿಸ್ತೇವೆ. ಸೊ ಈ ಒಣಗಿಸುವ ಕಣಗಳು ಹೇಗಿರ್ಬೇಕಂತ ಹೇಳ್ತೇನೆ. ಅದು ಬಹಳ ಮುಖ್ಯ, ಯಾಕಂತಂದ್ರೆ ಒಣಗಿಸುವ ಕಣಗಳು ಸಿಮೆಂಟ್, ಕಾಂಕ್ರೀಟ್ ಅಥವಾ ಟೈಲ್ಸ್ ಇರುವಂತದ ಕಣಗಳ ಮೇಲೆ ಒಣಗಿಸಬೇಕಾಗ್ತದೆ. ಅಟ್ಲೀಸ್ಟ್ ಅದು ಇಲ್ಲ ಅಂತಂದ್ರೆ ಒಂದು ಟಾರ್ಪಲಿನ್ ಆದ್ರೂ ಯೂಸ್ ಮಾಡಿ ಅವರು ಕಾಫಿಯನ್ನ ಒಣಗಿಸಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಸಗಣಿಯಿಂದ ಸಾರಿಸಿದ ಅಥವಾ ಮಣ್ಣಿನ ಮೇಲೆ ಕಾಫಿಯನ್ನ ಒಣಗಿಸಲೇಬಾರದು. ಸೊ ಅದೇ ಕಾರಣಕ್ಕೆ ಕಾಫಿ ಬೋರ್ಡ್ ಕಣ ಮಾಡ್ಲಿಕ್ಕೂ ಕೂಡ ಸಬ್ಸಿಡಿಯನ್ನ ಪ್ರೊವೈಡ್ ಮಾಡ್ತಾ ಇದೆ. ಈ ಚೆರ್ರಿ ಕಾಫಿ ಮಾಡ್ಲಿಕ್ಕೆ ಆಲ್ಮೋಸ್ಟ್ 60-70% ತೇವಾಂಶ ಇರುತ್ತೆ ಕೊಯ್ದ ನಂತರ. ಸೊ ಅದನ್ನ ನಾವು 12% ಮಾಯಿಶ್ಚರ್ ಗೆ ಒಣಗಿಸಬೇಕಾದ್ರೆ ಸಾಧಾರಣವಾಗಿ ಒಂದು 10-12 days ಕಾಲ ಬೇಕಾಗ್ತದೆ. ಅದು ಬಿಸಿಲಲ್ಲೇ ಒಣಗಿಸಬೇಕಾಗತ್ತೆ? ಬಿಸಿಲಲ್ಲೇ ಒಣಗಿಸಬೇಕಾಗ್ತದೆ. ಸಪೋಸ್ ನಮಗೆ ಬಿಸಿಲು ಇಲ್ಲ, ಪೀಕ್ ಹಾರ್ವೆಸ್ಟಿಂಗ್ ಸೀಸನ್ ಅಂತ ಹೇಳ್ತೀವಿ, ಡ್ರೈಯಿಂಗ್ ಯಾರ್ಡ್ ನಮ್ಗೆ ಸಾಕಾಗೋದಿಲ್ಲ, ಆ ತರ ಇದ್ದಾಗ ನಮ್ಗೆ ಈ ಪರ್ಯಾಯ ವ್ಯವಸ್ಥೆ ಅಂತ ಏನ್ ಹೇಳಿದ್ನಲ್ಲ, ಈ ಮೆಕ್ಯಾನಿಕಲ್ ಡ್ರೈಯರ್ಸ್ ಅಥವಾ ಸೋಲಾರ್ ಡ್ರೈಯರ್ಸ್, ಅವನ್ನ ಉಪಯೋಗಿಸಿದಾಗ ಈ ಡ್ರೈಯಿಂಗ್ ದಿನಗಳು ಏನಿರ್ತವೆ, ಈಗ 10-12 days ಹೇಳಿದೆ, ಅದನ್ನೇ ನಾವು ಮೆಕ್ಯಾನಿಕಲ್ ಡ್ರೈಯರ್ಸ್ ಅಲ್ಲಿ ಮಾಡಿದಾಗ ಒಂದು 3-4 days ಒಳಗೆ ಚೆರಿಯನ್ನ ಒಣಗಿಸಬಹುದಾಗಿದೆ. ಈಗ ಒಂದ್ಸರಿ ನಾವು ಈ ಹಸಿ ವಿಧಾನದಲ್ಲಿ ಬೆಳೆಯನ್ನ ಮಾಡ್ಕೊಂಡಾದ್ಮೇಲೆ ಒಣಗಿಸ್ಕೋಬೇಕಾಗತ್ತೆ, ಅದನ್ನ ಒಣಗಿಸಿದ ಮೇಲೆ ಏನು ಕ್ರಮ ಅನುಸರಿಸಬೇಕಾಗತ್ತೆ? ಒಣಗಿಸ ಮೇಲೆ ಸಾಧಾರಣವಾಗಿ ನಾವು ಈ ಪ್ಲಾಸ್ಟಿಕ್ ಚೀಲ ಅಥವಾ ಗೋಣಿ ಚೀಲದಲ್ಲಿ ಶೇಖರಣೆ ಮಾಡಿ ಇಡ್ತೇವೆ. ಶೇಖರಣೆ ಮಾಡಿ ಇಡುವ ಜಾಗ ಹೇಗಿರ್ಬೇಕು ಅಂತಂದ್ರೆ ಅದರಲ್ಲಿ ವೆಂಟಿಲೇಷನ್ ಚೆನ್ನಾಗಿರ್ಬೇಕಾಗ್ತದೆ, ಗಾಳಿ ಮತ್ತೆ ಬೆಳಕು ಚೆನ್ನಾಗಿರ್ಬೇಕಾಗ್ತದೆ. ಮತ್ತೆ ಯಾವುದೇ ಕಾರಣಕ್ಕೂ ನಾವು ಚೀಲಗಳನ್ನು ಹಾಗೆ ನೆಲದ ಮೇಲೆ ಹಾಕಬಾರ್ದು. ವುಡನ್ ಡನ್ನೇಜ್ ಅಥವಾ ಪ್ಲಾಸ್ಟಿಕ್ ಡನ್ನೇಜ್ ಅದು ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಟಾರ್ಪಲಿನ್ ಆದ್ರೂ ಹಾಕಿ ಅದರ ಮೇಲೆ ನಾವು ಜೋಡಿಸ್ತಾ ಹೋಗ್ಬೇಕು, ದಾಸ್ತಾನು ಮಾಡ್ಬೇಕಾಗ್ತದೆ. ಮತ್ತೆ ಯಾವುದೇ ಕಾರಣಕ್ಕೂ ಗೋಡೆಯನ್ನ ಬಿಟ್ಟು ಅದನ್ನ ದಾಸ್ತಾನು ಮಾಡ್ಬೇಕಾಗ್ತದೆ. ಮತ್ತೆ ಅದಾದ ನಂತರ ಯೂಶಲಿ ನಮಗೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತೆ. ಆ ಮುಂಗಾರು ಮಳೆ ಶುರುವಾಗಕ್ಕಿಂತ ಮುಂಚೆನೆ ಈ ಒಂದು ದಾಸ್ತಾನನ್ನ ಕ್ಯೂರಿಂಗ್ ವರ್ಕ್ಸ್ ಗೆ ಶಿಫ್ಟ್ ಮಾಡ್ಬೇಕಾಗ್ತದೆ. ಕಾರಣ ಒನ್ಸ್ ನಮಗೆ ಮಾನ್ಸೂನ್ ಅಥವಾ ಮುಂಗಾರು ಮಳೆ ಸ್ಟಾರ್ಟ್ ಆಗಿದ ತಕ್ಷಣ ನಮ್ಮಲ್ಲಿ ಈ ಕಾಫಿ ಬೆಳೆಯುವ ಜಾಗದಲ್ಲಿ ಏನಾಗುತ್ತೆ, ಈ ಗಾಳಿಯಲ್ಲಿರುವ ತೇವಾಂಶ ಅಂದ್ರೆ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ತೀವಿ, ಹೆಚ್ಚಾಗ್ತದೆ ಹೆಚ್ಚಾಗಿ, ಮತ್ತೆ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ವಾತಾವರಣದಲ್ಲಿ ಏನಾಗುತ್ತೆ, ಕಾಫಿ ಗಾಳಿಯಲ್ಲಿರುವ ತೇವಾಂಶನ ಅಬ್ಸರ್ವ್ ಮಾಡುತ್ತೆ. ಸೊ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಮೋಲ್ಡ್ ಅಥವಾ ಬೂಸ್ಟ್ ಅಂತ ಏನ್ ಕರಿತೀವಿ ಅದು ಫಾರ್ಮ್ ಆಗುತ್ತೆ. ಆ ಫಾರ್ಮ್ ಆಗೋದ್ರಿಂದ ಕಾಫಿ ಗುಣಮಟ್ಟ ಹಾಳಾಗ್ತದೆ. ಹಾಗಾಗಿ ಮಳೆಗಾಲ ಪ್ರಾರಂಭ ಆದಕ್ಕಿಂತ ಮುಂಚೆನೆ ಮಾರಾಟ ಮಾಡೋದು ಅಥವಾ ಕಾಫಿ ಕ್ಯೂರಿಂಗ್ ಗೆ ಕೊಡೋದು ಬಹಳ ಮುಖ್ಯ. ಬಹಳ ಮುಖ್ಯ, ಹೌದು. ಅದು ಚೆರ್ರಿನಲ್ಲೂ ಕೂಡ ಹೇಗ್ ಮಾಡಬೇಕಾಗತ್ತೆ? ಚೆರಿಯಲ್ಲೂ ಅದೇ ತರನೇ ಮಾಡ್ಬೇಕಾಗ್ತದೆ. ಅದೇ ಹೇಳದ್ನಲ್ಲ, ಈಗ ನಾವು ಸಾಧಾರಣವಾಗಿ ಒಣಗಿಸಬೇಕಾದ್ರೆ ಅದರಲ್ಲಿ 60-70% ಮಾಯಿಶ್ಚರ್ ಇರ್ತದೆ. ಸೊ ಅದನ್ನ ನಾವು ಒಣಗಿಸಬೇಕಂದ್ರೆ 10-12 days ಕಾಲ ನಮ್ಗೆ ಟೈಮ್ ಬೇಕಾಗ್ತದೆ. 12% ಮಾಯಿಶ್ಚರ್ ಒಣಗಿದ ನಂತರ ಅದನ್ನು ಅದೇ ತರ ಪ್ಲಾಸ್ಟಿಕ್ ಅಥವಾ ಗೋಣಿ ಚೀಲಗಳಲ್ಲಿ ಶೇಖರಣೆ ಮಾಡಿಡಬೇಕಾಗ್ತದೆ. ಅದೇ ರೀತಿ ಮುಂಗಾರು ಮಳೆ ಸ್ಟಾರ್ಟ್ ಆಗೋಕ್ ಮುಂಚೆನೆ ನಾವು ಅದನ್ನ ಕ್ಯೂರಿಂಗ್ ವರ್ಕ್ಸ್ಗೆ ಶಿಫ್ಟ್ ಮಾಡ್ಬೇಕಾಗ್ತದೆ. ಈಗ ಚೆರ್ರಿನಲ್ಲಿ 12% ತೇವಾಂಶ ಇರೋ ರೀತಿಯಲ್ಲಿ ಒಣಗಿಸಬೇಕು ಅಂತ ಹೇಳಿದ್ರಿ. ಹೌದು. ಬೇಳೆನಲ್ಲಿ ಎಷ್ಟಿರ್ಬೇಕಾಗತ್ತೆ ತೇವಾಂಶ? ಬೇಳೆಯಲ್ಲೂ ಅಷ್ಟೇ ಇರ್ಬೇಕಾಗ್ತದೆ ನಮ್ಗೆ, 12% ಕಡಿಮೆ ಇರ್ಬೇಕು. ಅವತ್ತು 12% ಕಡಿಮೆ ಇರಬೇಕು. ಆ ರೀತಿನೇ ಒಣಗಿಸ್ಕೋಬೇಕು. ಹೌದೌದು. ಅಂದ್ರೆ ತೇವಾಂಶ ಕಡಿಮೆ ಇದ್ದಷ್ಟು ನಾವು ಚೆನ್ನಾಗಿ ಸಂಗ್ರಹಣೆ ಮಾಡ್ಕೋಬಹುದು ಅಂತೀರಿ? ತೇವಾಂಶ ಕಡಿಮೆ ಅಂದ್ರೆ 11-12 ತುಂಬಾ ಒಳ್ಳೇದು. ಯಾಕಂದ್ರೆ ಅದಕ್ಕಿಂತ ಕಡಿಮೆ ಆಯ್ತು ಅಂದ್ರೂ ರೈತರಿಗೆ ನಷ್ಟ ಅದು. ಮತ್ತೆ ಕಾಫಿಯನ್ನ ಪ್ರತ್ಯೇಕವಾಗಿ ನಾವು ಉಗ್ರಾಣದಲ್ಲಿ ಸಂಗ್ರಹಿಸಬೇಕಾಗತ್ತೆ. ಇಂಪಾರ್ಟೆಂಟ್ ಸಂಗತಿ ಏನಂತಂದ್ರೆ ಸಪರೇಟ್ ಆಗಿ ಸಂಗ್ರಹಣೆ ಮಾಡ್ಬೇಕು, ಮತ್ತೆ ಅದ್ರ ಜೊತೆ ಯಾವುದೇ ಗೊಬ್ಬರ ಕೀಟನಾಶಕಗಳನ್ನು ಇಡಬಾರ್ದು. ಅಂದ್ರೆ ಆ ವಾಸನೆಯನ್ನು ಹೀರ್ಕೊಂಡ್ಬಿಡುತ್ತಾ ಅದು? ಹೌದು, ಕಾಫಿ ಹೀರ್ಕೊಳ್ಳುತ್ತೆ. ಬೀಜಗಳು ಮತ್ತೆ ಚೆರ್ರಿ ಕೂಡ ಹೀರ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತೀರಿ? ಹೌದು, ತುಂಬಾ ಹೈಗ್ರೋಸ್ಕೋಪಿಕ್ ಇರೋದ್ರಿಂದ ಕಾಫಿ, ಕಾಫಿ ಅಲ್ಲದೆ ಗೊಬ್ಬರ, ಕೀಟನಾಶಕಗಳು ಮತ್ತೆ ಇನ್ನೊಂದು ಪೆಪ್ಪರ್ ಆಗಿರ್ಬೋದು, ಯಾವುದೇ ಅದರ ಜೊತೆಯಲ್ಲಿ ಇಡಬಾರದು, ಇದು ಸೆಪರೇಟ್ ಆಗಿರ್ಬೇಕಾಗ್ತದೆ. ಮತ್ತೆ ಕೆಲವೊಂದು ಈ ಬೆರ್ರಿ ಬೋರರ್ ಪೀಡಿತ ಚೆರ್ರಿ ಕೂಡ ಮಾಡ್ಕೊಂಡಿರ್ತಾರೆ. ಹೌದು, ಅವನ್ನೆಲ್ಲ ಅದ್ರ ಜೊತೆಲ್ಲೇ ಇಡಬಾರದು. ಇಡಬಾರ್ದು, ಹೌದು ಸರ್. ಯಾಕೆಂದ್ರೆ ಮತ್ತೆ ಅಲ್ಲಿಂದ ಒಳ್ಳೆ ಕಾಫಿಗೂ ಅದು ಹೋಗೋ ಸಾಧ್ಯತೆ ಇರುತ್ತೆ. ಅದೇ ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಈ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಈ ಬೆರ್ರಿ ಬೋರರ್ ಟ್ರ್ಯಾಪ್ ಮಾಡ್ಲಿಕ್ಕೆ ಡ್ರೈಯಿಂಗ್ ಯಾರ್ಡ್ ಸುತ್ತೂ ಟ್ರಾಪ್ಸ್ ಹಾಕಿರ್ತೀವಿ, ಬ್ರೋಕಾ ಬಲೆಗಳು. ಹೌದು ಹೌದು ಹೌದು, ಅವನ್ನ ಹಾಕೋಬಹುದು. ಮತ್ತೆ ಉಗ್ರಾಣದಲ್ಲೂ ಇಟ್ಕೋಬಹುದು ಅವನ್ನ. ಉಗ್ರಾಣದಲ್ಲೂ ಇಟ್ಕೋಬಹುದು ಸರ್. ಹೌದು, ಮತ್ತೆ ಅವನ್ನ ಪ್ರತ್ಯೇಕವಾಗಿ ನಾವು ಶೇಖರಣೆ ಮಾಡಿ ಮಾರಾಟ ಮಾಡಬೇಕಾಗತ್ತೆ. ಹೌದು, ಬೆರ್ರಿ ಬೋರರ್ ಕಾಯಿಗಳನ್ನ ಬೆರ್ರಿ ಬೋರರ್ ಇನ್ಫೆಸ್ಟೆಡ್ ಮತ್ತೆ ಫ್ಲೋಟ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಇಮ್ಮೆಚೂರ್ ಬೀನ್ಸ್ ಇರುತ್ತೆ ಅಥವಾ ಒಂಟಿ ಬೀಜ ಇರುವಂತದ್ದು, ಮತ್ತೆ ಗ್ರೀನ್ಸ್, ಇವೆಲ್ಲವನ್ನು ಸೆಪರೇಟ್ ಆಗಿ ಒಣಗಿಸಿ ನಾವು ಮಾರಾಟ ಮಾಡಬೇಕಾಗ್ತದೆ. ಅಂದ್ರೆ ಈ ಸಂಸ್ಕರಣಾ ವಿಧಾನಗಳ ಬಗ್ಗೆ ತರಬೇತಿನೂ ಏನಾದರೂ ಕೊಡ್ತೀರಾ ಸಂದೀಪ್ ಅವರೇ? ಖಂಡಿತವಾಗಿ ಸರ್, ಇದೆ ಇಲ್ಲಿ ನಮಗೆ ಒಂದು ವಾರದ ಟ್ರೈನಿಂಗ್ ಇರುತ್ತೆ, 15 ದಿನಗಳ ಕಾಲ ಟ್ರೈನಿಂಗ್ ಇರುತ್ತೆ. ಸೊ ಇಲ್ಲಿ ನಮ್ಮ ಟ್ರೈನಿಂಗ್ ಸೆಕ್ಷನ್ ನೋಡಲ್ ಆಫೀಸರ್ ಇರ್ತಾರೆ. ಯಾವುದೇ ಟ್ರೈನಿಂಗ್ ಇದ್ರೂ ಸಹ ಈಗ ವಾಟ್ಸ್ಆಪ್ ಗ್ರೂಪ್ಸ್ ಅಂತ ಮಾಡಿದ್ದಾರೆ ಪ್ರತಿಯೊಂದು ಹೈಜನ್ ಝೋನ್ಗೂ. ಈಗ ಏನ್ ನಮ್ಮ ವಿಸ್ತರಣಾಧಿಕಾರಿಗಳಿರ್ತಾರೆ, ಯಾವತ್ತಾದ್ರೂ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಟ್ರೈನಿಂಗ್ ಕಂಡಕ್ಟ್ ಮಾಡ್ತೀವಿ ಅಂದ್ರೆ ಎಲ್ಲಾ ವಿಸ್ತರಣಾಧಿಕಾರಿಗಳಿಗೂ ಈ ಮಾಹಿತಿಯನ್ನು ಕಳಿಸ್ತವೆ. ಅವ್ರ ಮುಖಾಂತರ ಎಲ್ಲಾ ಕಾಫಿ ಬೆಳೆಗಾರರಿಗೂ ಈ ಮಾಹಿತಿ ಹೋಗ್ತದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಅರೇಬಿಕಾ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ TN ಸಂದೀಪ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7259912366. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259912366. ತುಂಬ ಸಂತೋಷ ಸಂದೀಪ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅರೇಬಿಕಾ ಕಾಫಿಯಲ್ಲಿ ಕೊಯ್ಲು, ಕೊಯ್ಲಿಗಿಂತ ಮುಂಚೆ ಏನೇನು ಕ್ರಮ ಕೈಗೊಳ್ಳಬೇಕು, ಕೊಯ್ಲಾದ್ಮೇಲೆ ಏನೇನು ಸಂಸ್ಕರಣಾ ಕ್ರಮಗಳನ್ನು ಅವರು ಅನುಸರಿಸ್ಬೋದು, ಸಂಗ್ರಹಣೆಯನ್ನು ಯಾವ ರೀತಿ ಅವರು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ಅರೇಬಿಕಾ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೃಷಿ ಇಂಜಿನಿಯರ್ ಆಗಿರುವ TN ಸಂದೀಪ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ನಮ್ಮ ರಾಜ್ಯದ ಮೈದಾನ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಬೇವಿನ ಪ್ರತಿಮರ ವರ್ಷಕ್ಕೆ ಸುಮಾರು 50 kg ಬೀಜವನ್ನು ಕೊಡುತ್ತೆ. ಬೇವಿನ ಬೀಜದಲ್ಲಿ 30-40% ಎಣ್ಣೆ, 2-3% ಟ್ರೈಟರ್ಪಿನಾಯ್ಡ್ ಮತ್ತು 0.2-0.6% ಅಜಾಡಿರಾಕ್ಟಿನ್ ಮತ್ತು ಬೇವಿನ ವಿಶಿಷ್ಟ ವಾಸನೆಗೆ ಕಾರಣವಾದಂಥ 20 ಗಂಧಕಯುಕ್ತ ಸಂಯುಕ್ತಗಳು, ಹಾಗೆಯೇ 13 ಬಗೆಯ ಇತರೆ ವಿಷಕಾರಿ ರಾಸಾಯನಿಕಗಳು ಇದ್ದು ಅವು ಸುಮಾರು 200 ಕೀಟಪೀಡೆಗಳನ್ನು ಬೆಳೆಗಳಿಂದ ದೂರ ಇಡುವಂಥ ಸಾಮರ್ಥ್ಯವನ್ನು ಹೊಂದಿರೋದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಬೇವಿನ ಎಲೆಗಳಿಂದ ಹಾಗೆಯೇ ಬೇವಿನ ಮರದ ಬೀಜಗಳಿಂದ ಕಷಾಯವನ್ನು ತಯಾರಿಸ್ಕೋಬೋದು. ಜೊತೆಗೆ ಬೇವಿನ ಎಣ್ಣೆ, ಬೇವಿನ ಹಿಂಡಿಯನ್ನು ಕೂಡ ನಾವು ಪೀಡೆಗಳ ನಿರ್ವಹಣೆಯಲ್ಲಿ ಬಳಸ್ಕೋಬಹುದು. ಬೇವಿನ ಮರಗಳಿಂದ ಬೀಜಗಳನ್ನು ಸಂಗ್ರಹಿಸಬೇಕು. ಹಸಿರು ಪೂರಿತ ಹಳದಿಯೂ ಅಲ್ಲದ, ಕಂದು ಹಳದಿ ಬಣ್ಣಕ್ಕೂ ತಿರುಗಿರದಂಥ, ಹದವಾಗಿ ಮಾಗದಂಥ ಹಣ್ಣುಗಳನ್ನು ನಾವು ಸಂಗ್ರಹಿಸ್ಕೋಬೇಕು. ಮುಖ್ಯವಾಗಿ ಟಾರ್ಪಲಿನ್ನು ಅಥವಾ ಪ್ಲಾಸ್ಟಿಕ್ ಗುಡಾರವನ್ನು ಮರದ ಕೆಳಗಡೆ ಹಾಸಬೇಕು. ಆನಂತರ ಉದ್ದವಾದ ಕೋಲಿನಿಂದ ಟೊಂಗೆಗಳನ್ನು ಬಡಿದು ಅವುಗಳನ್ನು ಉದುರಿಸಿ ಈ ಬೇವಿನ ಹಣ್ಣುಗಳನ್ನು ಸಂಗ್ರಹಿಸಬೇಕಾಗತ್ತೆ. ಮುಖ್ಯವಾಗಿ ಈ ರೀತಿ ಸಂಗ್ರಹಿಸಿದಂಥ ಹಣ್ಣುಗಳನ್ನು ನಾವು ತೋರ್ಬೆರಳು ಮತ್ತು ಹೆಬ್ಬೆರಳು ನಡುವೆ ಹಣ್ಣನ್ನು ಒತ್ತಿ ಸಿಪ್ಪೆಯಿಂದ ಬೀಜಗಳನ್ನು ಬೇರ್ಪಡಿಸಬೇಕು. ಆನಂತರ ಅವುಗಳನ್ನು ಒಣಗಿಸಿ ಇಟ್ಕೋಬೇಕಾಗತ್ತೆ. ವಿಶೇಷವಾಗಿ ಎಳೆ ಬಿಸಿಲಲ್ಲಿ ಇವುಗಳನ್ನು ಒಣಗಿಸ್ಕೋಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಕೀಟಪೀಡೆಗಳ ನಿರ್ವಹಣೆಗೆ ಬೇವಿನ ಬೀಜದ ಕಷಾಯವನ್ನು ಸರಿಯಾಗಿ ತಯಾರಿಸ್ಕೋಬೇಕಾಗತ್ತೆ. ಪೀಡೆಗಳ ನಿರ್ವಹಣೆಗಾಗಿ 5% ಕಷಾಯವನ್ನು ತಯಾರಿಸಿ ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಬೇಕು. 5 kg ಒಣಗಿಸಿದ ಈ ಬೇವಿನ ಬೀಜವನ್ನು ಎಣ್ಣೆ ಹೊರಗಡೆ ಬರದಂತೆ ಹಗುರವಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಒಂದು ತೆಳುವಾದ ಬಿಳಿ ಬಟ್ಟೆನಲ್ಲಿ ಈ ಪುಡಿಯನ್ನು ಹಾಕಿ ಗಂಟು ಕಟ್ಟಿ ಸುಮಾರು 10 ಲೀಟ್ರ್ ನೀರಿನಲ್ಲಿ 8-10 ಗಂಟೆ ಕಾಲ, ಅಂದರೆ ಒಂದು ರಾತ್ರಿ ಇಡೀ ಕಾಲ ನೆನೆಯಿಟ್ಟು, ಆನಂತರ ನಾವು ಟೀ ಪುಡಿಯನ್ನು ಹಿಂಡೋ ರೀತಿಯಲ್ಲಿ ಹಿಂಡಿ ಸೋಸಬೇಕು. ಹೀಗೆ ತಯಾರಾದಂಥ ಪ್ರತಿ ಲೀಟರ್ ಕಷಾಯವನ್ನು 10 ಲೀಟರ್ ನೀರು ಹಾಗೂ 10 ಗ್ರಾಂನಷ್ಟು ಸೋಪಿನ ಪುಡಿ ಜೊತೆ ಮಿಶ್ರಣ ಮಾಡಿ ಶಿಫಾರಸ್ಸಿನ ಪ್ರಕಾರ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಪ್ರತಿ ಎಕರೆಗೆ ಬೇಕಾಗುವಂಥ 200-250 ಲೀಟ್ರ್ ಸಿಂಪರಣ ದ್ರವಣ ತಯಾರು ಮಾಡೋದಕ್ಕೆ 10-12 ಕಿಲೋಗ್ರಾಂನಷ್ಟು ಈ ಬೇವಿನ ಬೀಜ ಬೇಕಾಗುತ್ತೆ. ಇನ್ನು ಬೇವಿನ ಎಲೆಯ ಕಷಾಯವನ್ನು ಕೂಡ ನಾವು ತಯಾರಿಸಿಕೊಂಡು ಬಳಸ್ಕೋಬೋದು. ಹೊಲಗದ್ದೆಗಳಿಗೆ ಬೀಳುವಂಥ ಕೀಟಪೀಡೆಗಳ ನಿರ್ವಹಣೆಗಾಗಿ ಈ ಬೇವಿನ ಎಲೆಯ ಕಷಾಯವನ್ನು ತಯಾರಿಸೋದಕ್ಕೆ ಬಹಳಷ್ಟು ಎಲೆಗಳು ಬೇಕಾಗ್ತವೆ. ಆದ್ದರಿಂದ ಇದನ್ನು ಈ ಸಸಿ ಮಡಿ ಮತ್ತು ಕೈತೋಟಗಳಲ್ಲಿ ಬೀಳುವಂಥ ಪೀಡೆಗಳ ನಿರ್ವಹಣೆಗೆ ಬಳಸ್ಕೋಬೋದು. ಬೇವಿನ ಎಲೆಯ ಕಷಾಯವನ್ನು ತಯಾರು ಮಾಡೋದಕ್ಕೆ 1 ಕಿಲೋಗ್ರಾಂನಷ್ಟು ಹಸಿರು ಬೇವಿನ ಎಲೆಯನ್ನು 1 ರಾತ್ರಿ ಇಡೀ ನೀರಿನಲ್ಲಿ ನೆನೆಯಿಟ್ಟು ಆನಂತರ ನೀರನ್ನು ಬಸಿದು ಎಲೆಗಳನ್ನು ಅರೆದು ಕಷಾಯವನ್ನು ತೆಗಿಬೇಕಾಗತ್ತೆ. ಹೀಗೆ ಬಂದಂಥ ಕಷಾಯವನ್ನು 5 ಲೀಟರ್ ನೀರಿಗೆ ಸೇರಿಸಿ ಜೊತೆಗೆ 5-10 ಗ್ರಾಂನಷ್ಟು ಸೋಪಿನ ಪುಡಿಯನ್ನು ಅದಕ್ಕೆ ಬೆರೆಸಿ ಎಲೆ ತಿನ್ನುವಂಥ ಹುಳು, ಮಿಡತೆ ಹಾಗೆ ಬೇರೆ ಕೀಟಪೀಡೆಗಳ ನಿರ್ವಹಣೆಗಾಗಿ ನಾವು ಸಿಂಪರಣೆ ಮಾಡ್ಕೋಬಹುದು. ಇನ್ನು ಬೇವಿನ ಎಣ್ಣೆಯ ದ್ರವಣವನ್ನು ಕೂಡ ಮಾಡಿಕೊಂಡು ಬಳಸ್ಕೋಬಹುದು. 1 ಲೀಟರ್ ನೀರಿಗೆ ಶಿಫಾರಸಿನಂತೆ 10 ಮಿಲಿಲೀಟ್ರ್ನಿಂದ 30 ಮಿಲಿಲೀಟ್ರ್ನಷ್ಟು ಬೇವಿನ ಎಣ್ಣೆ, ಹಾಗೆಯೇ 1 ಗ್ರಾಂನಷ್ಟು ಸೋಪಿನ ಪುಡಿ ಅಥವಾ 1 ಮಿಲಿಲೀಟ್ರ್ನಷ್ಟು ಟೀಪಾಲನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಆನಂತರ ಎಣ್ಣೆ ತೇಲದಂತೆ ತಕ್ಷಣ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಬೇವಿನ ಹಿಂಡಿಯನ್ನು 2 ರೀತಿ ಬಳಕೆ ಮಾಡ್ಕೋಬಹುದು. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಿತ್ತನೆಗಿಂತ ಮುಂಚೆ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬೇವಿನ ಹಿಂಡಿಯ ಕಷಾಯವನ್ನು ತಯಾರು ಮಾಡಿಕೊಳ್ಳೋದಕ್ಕೆ 100 ಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ತೆಳುವಾದ ಬಟ್ಟೆನಲ್ಲಿ ಕಟ್ಟಿ 1 ಲೀಟರ್ ನೀರಿನಲ್ಲಿ 1 ರಾತ್ರಿ ನೆನೆಯಿಡಬೇಕು. ಆನಂತರ ಕಷಾಯವನ್ನು ಸೋಸಿ ಅದಕ್ಕೆ 1 ಮಿಲಿಲೀಟ್ರ್ನಷ್ಟು ಟೀಪಾಲ್ ಅಥವಾ 1 ಗ್ರಾಂನಷ್ಟು ಸೋಪಿನ ಪುಡಿಯನ್ನು ಬೆರೆಸಿಕೊಂಡು ಆ ದ್ರಾವಣವನ್ನು ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಮುಖ್ಯವಾಗಿ ಬೇವಿನ ಕೀಟನಾಶಕದ ಬಳಕೆಯಿಂದ ಹಲವಾರು ಪ್ರಯೋಜನಗಳಿದ್ದಾವೆ. ಬೇವಿನ ಎಣ್ಣೆ ಸಿಂಪರಣೆ ಮಾಡಿದಂಥ ಬೆಳೆಗಳಿಗೆ ಕೀಟಗಳು ಆಕರ್ಷಿತ ಆಗೋದಿಲ್ಲ. ಬೇವಿನ ಕೀಟನಾಶಕ ಸೇವಿಸಿದಂಥ ಕೀಟದ ಜೀವನ ಚಕ್ರದಲ್ಲಿ ಏರುಪೇರು ಉಂಟಾಗುತ್ತೆ. ಇದರಿಂದ ಕೀಟದ ಸಂತತಿ ಕಡಿಮೆ ಆಗುತ್ತೆ. ಹೆಣ್ಣು ಕೀಟ ತತ್ತಿ ಇಡುವಂಥ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ಗಂಡು ಕೀಟಗಳಲ್ಲಿ ನಪುಂಸಕತ್ವ ಉಂಟಾಗುತ್ತೆ. ಬೇವಿನ ಕೀಟನಾಶಕ ಸಿಂಪರಣೆ ಮಾಡಿದಂಥ ಗಿಡ ವಿಷ ಆಗಿ ಈ ಹುಳ ಉಪಡೆಗಳ ವಿರುದ್ಧ ರಕ್ಷಣೆಯನ್ನು ಪಡ್ಕೊಳ್ಳುತ್ತೆ. ಮುಖ್ಯವಾಗಿ ಈ ಬೇವಿನ ಕೀಟನಾಶಕಗಳು ಪರಿಸರ ಮತ್ತು ಸ್ವಾಭಾವಿಕ ಕೀಟಗಳ ಮೇಲೆ ಯಾವುದೇ ದುಷ್ಪರಿಣಾಮವನ್ನು ಬೀರೋದಿಲ್ಲ. ಬೇವಿನ ಕೀಟನಾಶಕಕ್ಕೆ ಕೀಟಗಳು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಿಲ್ಲ. ಇನ್ನು ಈ ಬೇವಿನ ಕೀಟನಾಶಕವನ್ನು ಬೆಳಗಿನ ಜಾವ ಅಥವಾ ಸಂಜೆ ಆದ ನಂತರ ಸಿಂಪರಣೆಯನ್ನು ಮಾಡಬೇಕು. ಕೀಟಗಳು ಎಲೆಯ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡೋದ್ರಿಂದ ಎಲೆಯ ತಳಭಾಗಕ್ಕೆ ಸಿಂಪರಣೆ ಮಾಡೋದು ಬಹಳ ಅತ್ಯವಶ್ಯಕ. ಕಡಿಮೆ ಸಾಂದ್ರತೆಯ ಕೀಟನಾಶಕವನ್ನು ಆಗಿಂದಾಗ್ಗೆ ಬಳಸೋದು ಹೆಚ್ಚು ಸೂಕ್ತವಾಗಿರುತ್ತೆ. ಪವರ್ ಸ್ಪ್ರೇಯರ್ಗಳನ್ನು ಬಳಸುವಾಗ ಸಿಂಪರಣಾ ದ್ರಾವಣದ ಪ್ರಮಾಣವನ್ನು 1/2 ಕಡಿಮೆ ಮಾಡ್ಕೋಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,250 ರೂಪಾಯಿಂದ 28,000 ರೂಪಾಯಿಗಳು, ಅರೇಬಿಕಾ ಚರಿ 13,300 ರೂಪಾಯಿಂದ 15,700 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,000 ರೂಪಾಯಿಗಳು, ರೋಬೆಸ್ಟಾ ಚರಿ 10,400 ರೂಪಾಯಿಂದ 11,250 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ. ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. 18 ವರ್ಷ ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್, ಅಂಜು ಮಗಳು, ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಸುದ್ದಿ ಜಂಪೆ ಓದುತ್ತಿರೋ ಚೊಕ್ಕಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ತುಂಬಾ ಸಮಯದಿಂದ ಬ್ಯಾಂಕ್ಲಿರುವ ತಮ್ಮ ಹಣ ತಕ್ಕಣದೇ ಉಳಿದಿರುವ ಠೇವಣಿ ಅಲ್ಲರೆ ವಿಮಾ ಕಂತುಗಳನ್ನ ಅವುಗಳ ಮಾಲೀಕರು ಅಲ್ಲರೆ ಕಾನೂನುಬದ್ಧ ವಾರಸುದಾರರು ಹಣನ ವಾಪಸ್ ತಕೊಳ್ಳುವ ಸಂಬಂಧ ನಿಮ್ಮ ಹಣ ನಿಮ್ಮ ಹಕ್ಕು ಜಾಗೃತಿ ಶಿಬಿರಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜು ಚಾಲನೆ ಕೊಟ್ಟು ಮಡಿಕೇರಿನ ಜಿಲ್ಲಾ ಪಂಚಾಯತಿ ಸಭಾಭವನದಲ್ಲಿ ನಡೆದ ಜಾಗೃತಿ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಮಾತಾಡಿದವು. ಬೇರೆ ಬೇರೆ ಕಾರಣಗಳಿಂದ ಬ್ಯಾಂಕ್ಲಿ ಸುಮಾರು ಸಮಯದಿಂದ ಇರುವ ಹಣ ಹಂಗೆ ವಿಮಾ ಕಂತನ್ನ ತಕಣದಿರುವ ಗ್ರಾಹಕರಿಗೆ ಮಾಹಿತಿ ಕೊಟ್ಟು ಹಣನ ವಾಪಸ್ ತಕಣಿಕೆ ಅರಿವು ಮೂಡಿಸೋಕೂತ ಹೇಳಿದವು. ಕೊಡಗು ಜಿಲ್ಲೆಯಲ್ಲಿ 1.41 ಲಕ್ಷ ಜನರ ಬ್ಯಾಂಕ್ ಖಾತೆಯಲ್ಲಿ ಸುಮಾರು ಸಮಯದಿಂದ ಸುಮಾರು 33 ಕೋಟಿನಷ್ಟು ದುಡ್ಡು ಇದ್ದು ಈ ಸಂಬಂಧ ವಾರಸುದಾರರ ಹಣ ವಾಪಸ್ ತಕಣಕೂತ ಹೇಳಿದವು. ಮಾರ್ಗದರ್ಶಿ ಬ್ಯಾಂಕ್ನ ಜಿಲ್ಲಾ ವ್ಯವಸ್ಥಾಪಕರಾದ ಗಂಗಾಧರ್ ನಾಯಕವು ನಿಮ್ಮ ಹಣ ನಿಮ್ಮ ಹಕ್ಕು ಶಿಬಿರದ ಮಹತ್ವದ ಕುರಿತಂಗೆ ಮಾತಾಡಿದ್ರು. ಈ ಸಂದರ್ಭ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಆರ್ಬಿಐನ ಸಹಾಯಕ ಮಹಾಪ್ರಬಂಧಕರಾದ ನಿಶಾ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದರು. ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅರೆಭಾಷಾ ದಿನಾಚರಣೆ 2025 ಇದೇ ತಾರೀಕು 15 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೂರ್ನಾಡು ಗೌಡ ಸಮಾಜದಲ್ಲಿ ನಡೆದಿದೆ. ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿಯು ಅಧ್ಯಕ್ಷತೆ ವಹಿಸಿರೆ. ಅಕಾಡೆಮಿನ ಮಾಜಿ ಅಧ್ಯಕ್ಷರಾದ ಕೊಲ್ಲಿದ ಗಿರೀಶ್ ಉದ್ಘಾಟನೆ ಮಾಡುವೆ. ಈ ಕಾರ್ಯಕ್ರಮದಲ್ಲಿ ಅರ್ಧ ಗಂಟೆ ಸಮಯದಲ್ಲಿ ವಯಸ್ಕರಿಗೆ ಮತ್ತು ಮಕ್ಕಳಿಗೆ ಬೇರೆ ಬೇರೆಯಾಗಿ ಅರೆಭಾಷೆ ರಸಪ್ರಶ್ನೆ ಪೈಪೋಟಿ ನಡೆದಿದೆ. ಗೆದ್ದುವಿಕೆ ಇನಾಮಸನ ಇದ್ದದೆ ಅಂತ ಆಯೋಜಕರು ತಿಳಿಸಿದರು. ಕನ್ನಡ ಪುಸ್ತಕ ಪ್ರಾಧಿಕಾರದ ಕಡೆಯಿಂದ 2025-26 ಸಾಲಿನ ಯುವ ಬರಹಗಾರರ ಸುರ್ಣ ಕೃತಿಗಳನ್ನು ಪ್ರಕಟಿಸಿಕೆ ಪ್ರೋತ್ಸಾಹಧನ ಕೊಡುಗೆ ಅರ್ಜಿ ಕರೆದಳು. ಆಯ್ಕೆಯಾದ 50 ಯುವ ಬರಹಗಾರರ ಕೈಲಿ ಬರೆದ ಪ್ರಕಟಣೆಗೆ ಮಾತ್ರ 15,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾದೆ 18-40 ವರ್ಷ ವಯಸ್ಸಿನೊಳಗಿನವು ಇದೇ ತಿಂಗಳ 24 ಡಿಟಿಪಿ ಮಾಡಿದ ಹಸ್ತಪ್ರತಿಯನ್ನು ತಲುಪಿಸಕೂತ ಕನ್ನಡ ಪುಸ್ತಕ ಪ್ರಾಧಿಕಾರದ ಆಡಳಿತಾಧಿಕಾರಿಯವು ತಿಳಿಸಿದಳು. 66/11 kV ಶನಿವಾರ ಸಂತೆ ಮತ್ತೆ 66/11 kV ಮಲ್ಲಿಪಟ್ಟಣ ವಿದ್ಯುತ್ ವಿತರಣಾ ಉಪಕೇಂದ್ರದಲ್ಲಿ ರಿಪೇರಿ ಕೆಲಸ ಮಾಡಿಕಿರುವುದರಿಂದ ಈ ಉಪಕೇಂದ್ರದಿಂದ ಹೊರ ಹೋಗುವ ಎಲ್ಲಾ ಮಾರ್ಗಗಳಲ್ಲಿ ಇದೇ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ವಿದ್ಯುತ್ ಇರದುಲೆ. ಆದ್ದರಿಂದ ಶನಿವಾರ ಸಂತೆ ಅಪ್ಪಶೆಟ್ಟಳ್ಳಿ, ಮಾದ್ರೆ, ಚಿಕ್ಕಕೊಳತ್ತೂರು, ದುಂಡಳ್ಳಿ, ಗೌಡಳ್ಳಿ, ಬಿಟಿಕಟ್ಟೆ, ಶುಂಠಿ, ಕೊಡ್ಲಿಪೇಟೆ, ಗೋಪಾಲ್ಪುರ, ನೆಡ್ತ, ಅವರೆದಾಳು, ಕ್ಯಾತೆ ಹತ್ತಿರದ ಊರುಗಳಲ್ಲಿ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದೇತ ಚೆಸ್ಕಾಂನ ಕಾರ್ಯನಿರ್ವಾಹಕ ಇಂಜಿನಿಯರವು ತಿಳಿಸಿದಳು. ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು ಅರೆಭಾಷೆ ಗೌಡ ವಿಕಾಸ ವೇದಿಕೆ ಇವರ ಕೂಡುಕಟ್ಟಲ್ಲಿ ಪ್ರೌಢಶಾಲೆ ಮಕ್ಕಳಿಗೆ ಅರೆಭಾಷೆ ರಸಪ್ರಶ್ನೆ ಸ್ಪರ್ಧೆ ಇದೇ ತಾರೀಕು 25 ಗುರುವಾರ ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆದಿದೆ. ಕುಸಿರು ಗೂಗಲ್ ಫಾರ್ಮ್ನ ಇದೇ 21 ತುಂಬಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಕ. ಕುಶಾಲನಗರದ ದೊಡ್ಡ ಅಳುವರಲ್ಲಿರುವ ವನ್ಯಜೀವಿ ಪಶು ವೈದ್ಯಕೀಯ ಸಂಶೋಧನಾ ಸಂಸ್ಥೆಯಲ್ಲಿ ಇದೇ ತಾರೀಕು 10 ಬುಧವಾರ ವನ್ಯಜೀವಿ ಮಾನವ ಸಹಬಾಳ್ವೆ ಸಾಮರಸ್ಯ ಮತ್ತು ಜವಾಬ್ದಾರಿ ವಿಷಯದ ಬಗ್ಗೆ 1 ದಿನದ ತರಬೇತಿ ನಡೆದಿದೆ. ವಿದ್ಯುತ್ ಗ್ರಾಹಕರ ಕುಂದುಕೊರತೆಗಳನ್ನ ಇಲ್ಲದಂಗೆ ಮಡಿಕೆ ಸಭೆ ಇದೇ 10:00 AM ವಿರಾಜಪೇಟೆ ಉಪವಿಭಾಗ ಕಚೇರಿ, ಅಂದೇ ಮಧ್ಯಾಹ್ನ 2:30 ಗೋಣಿಕೊಪ್ಪ ಉಪವಿಭಾಗ ಕಚೇರಿ, 11:00-11:30 ಕುಶಾಲನಗರ ಉಪವಿಭಾಗ ಕಚೇರಿ, ಮಧ್ಯಾಹ್ನ 2:30 ಸೋಮರಪೇಟೆ ಉಪವಿಭಾಗ ಕಚೇರಿ, ಹಂಗೇನೆ 12 ಬೆಳಿಗ್ಗೆ 11:30 ಮಡಿಕೇರಿ ಉಪವಿಭಾಗ ಕಚೇರಿ ಅಂಗಳಲ್ಲಿ ಸಭೆ ನಡೆದಿದೆ ಅಂತ ಚೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರವು ತಿಳಿಸಿದಳು. 2024-25 ಸಾಲಿಗೆ ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲಿ ಒಳ್ಳೆ ಸೇವೆ ಸಲ್ಲಿಸಿರುವ ವ್ಯಕ್ತಿ ಹಂಗೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೊಡಲಾದೆ. 2025-26 ಸಾಲಿಗೆ ಮಹಿಳಾ ಅಭಿವೃದ್ಧಿ, ಕ್ರೀಡೆ, ಶಿಕ್ಷಣ, ಕಲೆ ಹಂಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡಿದ ಹೆಣ್ಮಕ್ಕಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಲಾದೆ. ಜನವರಿ 1, 2025 ಡಿಸೆಂಬರ್ 31, 2025 ಅವಧಿಯಲ್ಲಿ ಶೌರ್ಯ ಸಾಹಸ ತೋರಿಸಿ ಬೇರೆಯವರ ಪ್ರಾಣ ರಕ್ಷಣೆ ಹಂಗೆ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ ರಕ್ಷಿಸಕ್ಕೆ ಸಹಕಾರಿಯಾಗಿರುವ ಪ್ರಕರಣಗಳಿದ್ದರೆ ಅಂತ ಹೆಣ್ಮಕ್ಕ ವೀರ ಮಹಿಳೆ ಪ್ರಶಸ್ತಿಗೆ ಫೆಬ್ರವರಿ 3 ಅರ್ಜಿ ಹಾಕಕ್. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್.

ನಿಲಯ ನಿರ್ದೇಶಕರು ಪತ್ರಕಾರಂಜಿ ಮಹಿಳಾ ಲೋಕ ವಿಭಾಗ ಆಕಾಶವಾಣಿ ಮಡಿಕೇರಿ 571-201. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದೇನುಳ್ಳ ನಾಯಕಂಡ ಲಾಂಛನ ಬೊಪ್ಪಣ್ಣ. ದುಂಬಕಾಲತಂಜ ಬ್ಯಾಂಕಲು ಉಳ್ಳಂತ ತಂಗಡ ದುಡ್ಡನ ಪಡೆದೋಕ್ಕೆ ಬಾಕಿಯಾಯಿತು. ಠೇವಣಿ ವಿಮಾ ಕಂತಿನ ಅಂಗಡ ಮಾಲೀಕಂಗಕ್ಕೆ ಅಥವಾ ಕಾನೂನುಬದ್ಧ ವಾರಸದ ರಂಗಡ ದುಡ್ಡನ ವಾಪಸ್ ಪಡೆದು ಸಂಬಂಧ ನಿಮ್ಮ ಹಣ ನಿಮ್ಮ ಹಕ್ಕು ಜಾಗೃತಿ ಶಿಬಿರಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜಯ್ಯಂಗ ಇಂದು ಚಾಲನೆ ಕೊಡ್ತತ್ತು. ಕೊಡಗು ಜಿಲ್ಲೆಯಲ್ಲಿ 1.41 lakh ಜನರ ಬ್ಯಾಂಕ್ ಖಾತೆಯಲ್ಲಿ ಸುಮಾರು 33